ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ನಮಸ್ಕಾರ. ಭಾರತದ ಪೋಲಿಯೋ ವಿರುದ್ಧದ ವಿಜಯ ಗಾಥೆಯನ್ನು ದೊಡ್ಡ ದೊಡ್ಡ ಶಬ್ದಗಳಲ್ಲಿ ಬರೆಯಲಾಗುತ್ತೆ, ಆದ್ರೆ ಈ ಗೆಲುವನ್ನು ಕಾಯ್ದುಕೊಳ್ಳಲು ನಾವು ನಮ್ಮ ಪ್ರಯತ್ನವನ್ನು ಸದಾ ಮಾಡಬೇಕು. ಎಲ್ಲಿಯ ತನಕ ಅಂದ್ರೆ ಈ ಜಗತ್ತಿನಿಂದ ಪೋಲಿಯೋದ ಅಪಾಯ ಪೂರ್ತಿಯಾಗಿ ನಿರ್ಮೂಲ ಆಗುವ ತನಕ ಮಾಡಬೇಕು. ಅಪಾಯ ಇನ್ನು ಮುಗಿದಿಲ್ಲ. ಹಾಗಾಗಿ ಪೋಲಿಯೋದ ಡೋಸ್ ಪ್ರತಿ ಬಾರಿಯೂ ಕುಡಿಸಬೇಕು. ಎರಡು ಹನಿ ಪ್ರತಿ ಬಾರಿ. ಪೋಲಿಯೋ ವಿರುದ್ಧ ವಿಜಯ ನಿರಂತರ. ಹುಟ್ಟಿನಿಂದ 5 ವರ್ಷಗಳ ತನಕ ಪೋಲಿಯೋ ಡೋಸ್ ಕುಡಿಸಬೇಕು ಪ್ರತಿ ಬಾರಿ. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ಇದೀಗ ಅಳ್ಳಿಕಟ್ಟೆ. ಅಣ್ಣಯ್ಯ. ಓ ಶಂಕರಣ್ಣ. ಅಲ್ಲ ನೀನು, ಇನ್ನೇನು ಹಿಮ ಕಡಿಮೆ ಆಯ್ತು, ಚಳಿನೂ ಕಡಿಮೆ ಆಯ್ತು, ಇನ್ನೇನು ಅತ್ಲಾಗಿ ಈಗೊಂದ್ಸಲ ಏನಾದ್ರು ಹೊಲದ ಕಡೆ ಹೋಗಿ ಏನಾದ್ರು ಮಾಡೋಣ ಅಂತಂದ್ರೆ ನೀನ್ ಏನಪ್ಪ ಮನೆಯಿಂದ ಆಚೆ ಕಾಣಕ್ಕೆ ಇಲ್ಲ? ಏ ಮಾಡದ ಅಂತ ಅಂದ್ರೆ ಈಗ ಈ ವರ್ಷ ರೆಸ್ಟ್ ಅಂತ ಕೊಟ್ಬಿಡ್ದಿನಿ ನಾನು. ಯಾವ್ದಕ್ಕೆ? ಭೂಮಿಗೆ. ವಾ, ಹೊಲ ಜಮೀನ್ಗೆಲ್ಲವಾ ರೆಸ್ಟ್ ಅಂತ ಅಂದ್ರೆ ನೀನು ಕಮರ್ಷಿಯಲ್ ಕ್ರಾಪ್ ಮಾಡಿದ್ದಲ್ಲ, ಅದಕ್ಕೇನಾದ್ರು ರೆಸ್ಟ್ ಅಥವಾ ಕಿರಾಣಿ ಪರಣಿ ಹಾಕ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀಯಾ? ಈಗ ಬೇರೆ ದೇಶದಲ್ಲೆಲ್ಲ ಏನ್ ಮಾಡ್ತಾರೆ ಅಂತ ಅಂದ್ರೆ ಬೆಳೆ ರಜಾ ಅಂತ ಕೊಡ್ತಾರಂತೆ. ಬೆಳೆ ರಜಾ? ಬೆಳೆ ರಜಾ ಅಂತ ಹೇಳಿ ನಮ್ಗೆ ಬೇಸಿಗೆ ರಜಾ ಅಂತ ಸ್ಕೂಲ್ ಮಕ್ಳಿಗೆ ಕೊಡೋದು. ಹೊಟ್ಟೆ ತಿನ್ನಕ್ ಏನ್ ಮಾಡೋದು? ಅದ್ ಬೇರೆಯವ್ರು ಬೆಳಿತಾ ಇರ್ತಾರಲ್ಲ. ಈಗ ಸುಬ್ಬಕ್ಕ ಬೆಳೆ ರಜಾ ಕೊಟ್ಟಾಗ ನಾನು ಬೆಳೆ ಬೆಳೆಯೋದು, ನಾನ್ ರಜಾ ಕೊಟ್ಟಾಗ ನೀನ್ ಬೆಳೆ ಬೆಳೆಯೋದು, ಹಂಗ ಈ ತರ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಟೈಮಲ್ಲಿ ಮಾಡ್ಕೊಂಡು ಬೆಳೆ ರಜಾ ಅಂತವ. ನನ್ಗೆ ಇದೇನಪ್ಪ, ನಮ್ಮೂರಲ್ಲಿ ಬರೀ ನಾನು ದಸರಾ ರಜಾ ಬೇಸಿಗೆ ರಜಾ ಅಂತ ಕೇಳಿದ್ದೆ, ಇದ್ಯಾವ್ದು ಹೊಸ ರಜಾ ಬಂತಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದೆ ಇದೇನಿರ್ಬೋದು ಅಂತ ಹೇಳ್ಬಿಟ್ಟು. ಮೇಲೆ ಯಾರೋ ತಿಳಿದವ್ರು ಹೇಳಿದ್ರು ಇದು ಬೆಳೆ ರಜಾ ಅಂತ ಅಂದ್ರೆ ಹಂಗಲ್ಲ, ಭೂಮಿಯ ಬಿಟ್ಬಿಡೋದು ಒಂದೊಂದು ವರ್ಷ. ಅಂದ್ರೆ ಏನಾರಲ್ಲಿ ಬೆಳೆನೆ ಮಾಡಂಗಿಲ್ಲ, ಏನು ಬೆಳೆ ಮಾಡಂಗಿಲ್ಲ, ಖಾಲಿ ಬಿಟ್ಬಿಡೋದು, ಖಾಲಿ ಬಿಟ್ಬಿಡೋದು. ಯಾಕೆಂತಾರೆ ಅದಕ್ಕೂ ಒಂದಷ್ಟು ರೆಸ್ಟ್ ಬೇಕಲ್ಲ, ಅದು ಎಲ್ಲ ಚೆನ್ನಾಗಿ ಕಳತು ಮಾಡಿ ಸ್ವಲ್ಪ ಫಲವತ್ತತೆ ಬರ್ಬೇಕಲ್ಲ, ಅದಕ್ಕೋಸ್ಕರವ. ಈಗ ಏನು ಬೆಳೆದನೆ ಇದ್ದಾಗ ನಾವು ಬಿಟ್ಬಿಡ್ಬೋದು, ಬೆಳೆದಿರೋರ್ತಾವಲ್ಲಪ್ಪ. ಮತ್ತೆ ತೋಟಗಾರಿಕೆ ಬೆಳೆಗಳು ವರ್ಷ ಪೂರ್ತಿ ಇರ್ತವೆ, ವಾರ್ಷಿಕ ವರ್ಷ ಪೂರ್ತಿ ಇರ್ತವೆ. ಈ ಅಡಕೆ ತೆಂಗಾದ್ರೆ 100 ವರ್ಷದವರೆಗೂ ಇರ್ತವೆ, ಅವಕ್ಕೇನ್ ಮಾಡೋದು ಅಂತ ಕೇಳಿದೆ. ಅವಕ್ಕೂ ಹಂಗೆ ಅಂತೆ, ಅವತ್ರ ಪಾಡ ಗಿಡದ ಪಾಡ ಗಿಡ ಇರ್ತವೆ, ಇವು ಬಿಟ್ಬಿಡೋದು ಅಷ್ಟೇ. ಅಂದ್ರೆ ಮತ್ತಿನ್ನೇನು ಮಾಡ್ಬೇಡಿ ಅಂತ, ಏನಾದ್ರೊಳಗಡೆ ಏನು ಉಳಂಗಿಲ್ಲ, ಬಿತ್ತಂಗಿಲ್ಲ, ಕಳೆ ತೆಗಿಯಂಗಿಲ್ಲ, ನೀರು ಬಿಡಂಗಿಲ್ಲ, ಹಿಂಗ್ ಮಾಡ್ಬಿಟ್ಟು ಬಿಟ್ಬಿಡೋದು. ಕ್ರಿಟಿಕಲ್ ಇದ್ದಾಗ ಒಂಚೂರು ನೀರ್ ಬಿಡೋದು ಅಂತ ಹೇಳ್ಬೋದು. ಬಿಟ್ಟಾಗ ಅದು ಉಳ್ಕತ್ತದೆ ಯಾವ್ದು ಅಂಶ. ಆದ್ರೆ ಮಣ್ಣೊಳಗಡೆ ಈಗ ಟ್ರಾಕ್ಟರ್ ಹೋಗೋದಿಲ್ಲ, ಬೇರೆ ತರದ್ ಹೋಗೋದಿಲ್ಲ, ಔಷಧಿ ಗಿಸ್ತಿ ಹಾಕೋದಿಲ್ಲ, ಅವಾಗ ಏನಾಗ್ಬಿಡ್ತದ ಅದು, ಅದು ಒಂಥರ ಅದು ಮಣ್ಣೆಲ್ಲ ಚೆನ್ನಾಗಿ ಫಲವತ್ತತೆ ಆಗಿ ಎಲ್ಲ ಒಂಥರ ರೆಸ್ಟ್ ತಗೊಂಡು ಗಿಡ 3 ವರ್ಷಕ್ಕೆ ಫುಲ್ ತಯಾರಿ ತಗೊಂಡ್ಬಿಡ್ತದೆ. ಅಂದ್ರೆ ಹೆಚ್ಚಿನ ಫಲವತ್ತತೆ ಬರ್ತದೆ ಅಂತ ಭೂಮಿ. ಭೂಮಿ ಹೆಚ್ಚು ಫಲವತ್ತತೆ ಬರ್ತದೆ ಅಂದ್ರೆ ಅದ್ ಎಷ್ಟು ಬರ್ತದೋ ಅಷ್ಟು ಬರ್ಲಿ ಅಂತ ಬಿಟ್ಬಿಡ್ತದ. ಇಲ್ಲ ಇಷ್ಟೇ ಬರಬೇಕು ಅಷ್ಟು. ಈಗ ನಾವೆಲ್ಲ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀವಲ್ಲಪ್ಪ, ಭತ್ತ ಇಷ್ಟೇ ಆಯ್ತದೆ, ರಾಗಿ ಇಷ್ಟೇ ಆಗ್ಬೇಕು ಅಂತ ಇಟ್ಕೊಂಡಿರ್ತೀವಲ್ಲ, ಇದು ಆ ತರ ಅಲ್ಲ. ಬಿಟ್ಬಿಡೋದು ಎಷ್ಟಾರ ಬರ್ಲಿ, ಬಂದದ್ದು ಲಾಭ ಅಂತ ಅನ್ಕೊಳ್ಳೋದು. ಹಿಂಗೆ ಬೆಳೆ ರಜಾ ಅಂತ ಕೊಡ್ತಾರಂತೆ. ಆತರ ನಾನು ಈ ವರ್ಷ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೀನಿ. ಅಲ್ಲ ನೀನು ಏಕಾಏಕಿ ತೀರ್ಮಾನ ತಗೋಬಿಡ್ತೀಯಾ? ಇನ್ನ ಅಕ್ಕಪಕ್ಕದಲ್ಲಿ ನಾವಿರ್ತೀವಿ, ಊರ್ನವ್ರವ್ರೆ, ಅಕ್ಕಪಕ್ಕದ ನೆಂಟ್ರಿಸ್ಟ್ ಅವ್ರೆ, ಅವ್ರಿಗೆಲ್ಲ ಒಂಚೂರು ಹೇಳೋಣ ಮಾಡೋಣ ಅನ್ನೋದಿಲ್ಲ ಏನಿಲ್ವಲ್ಲ ನೀನು? ಆಗ್ಲೇ ಸುಬ್ಬಕ್ ಕೇಳ್ದಂಗೆ ಈಗ ಎಲ್ಲ ಕೊಟ್ಬಿಟ್ರೆ ಮತ್ತೆ ಉಣ್ಣಕ್ ಏನ್ ಮಾಡೋದು? ಅಲ್ಲ ಸುಬ್ಬಕ್ಕ ಸುಬ್ಬಕ್ಕ ಅಂತಂದ್ಬಿಟ್ಟು ನೀನು ಸುಬ್ಬಕ್ ಏನ್ ಮಾಡೋಳ ಅಂತ ಕೇಳ್ದನೆಯ ನೀನು ಸುಬ್ಬಕ್ಕ? ಹೇಳೋಣ. ಈಗ ನೀನು ಅಣ್ಣ ಹೇಳ್ದ ಏನೋ ಅವನು ರಜಾ ಕೊಡ್ತಾನಂತ ನೋಡು ಭೂಮಿಗೆ. ಒಂದ್ಸತಿ ಅನ್ಸುತ್ತಪ್ಪ ಅದು ದಿಟ್ವೆ ಅಂತ. ಯಾಕೆ ಅಂತ್ಯ, ಪ್ರಾಣಿಗಳಾದ್ರೂ ತಗೋ, ಪಕ್ಷಿಗಳಾದ್ರೂ ತಗೋ, ಅವನು ಒಂದ್ ವರ್ಷ ಆದ್ಮೇಲೆನೆ ಮೊಟ್ಟೆ ಇಡೋದು ಅಥವಾ ಮರಿ ಹಾಕೋದು ಆತರದೆಲ್ಲ ಮಾಡ್ತಾವಂತೆ. ಹಂಗೇನೆ ಭೂಮಿ ತಾಯಿನೂ ನಾವು ಪ್ರತಿ ಸತಿನು ದುಡಿಸ್ಕೋತಾನೆ ಹೋಯ್ತಾ ಇದ್ರೆ ಅದಕ್ಕೂ ಒಂಚೂರು ಬೇಕು ತಾನೆ, ಬಿಡು ಬೇಕಲ್ವಾ, ಬಿಡು ಬೇಕು ತಾನೆ. ಅಂದ್ರೆ ಯೋಚನೆ ಮಾಡಿರೋದು ದಿಟ ಸರಿನೇ ಇದೆ. ಬೆಳೆ ರಜಾ ಅಂತ ಅಂದ್ರೆ ಭೂಮಿಗೆ ಮಾತ್ರ ರಜಾ, ರಜಾ ಅಂತ ಅನ್ಕೊಳಕ್ ಹೋಗ್ಬಿಡಿ. ನಾನು ಅದ್ನೇ ಅವಳಿಗೆ ಹಂಗಂದಿತ್ತು, ಅಣ್ಣಯ್ಯ ರಜಾ ಕೊಡ್ತಾವ್ರಂತೆ ಬೆಳೆ ಮಾಡೋದಕ್ಕೆ ಅಂದೆ ಅಷ್ಟೇ. ಅದೆಲ್ಲ ಫಲವತ್ತತೆ ಮಾಡಕ್ಕೆ ಏನೇನ್ ಬೇಕು ಆ ಕೆಲಸ ಮಾಡ್ತಾರೆ. ಈ ಶುಂಠಿ ಹಾಕೊಳ್ವಾಗ್ಲೂ ಹಂಗೆ ಹೇಳ್ತಾರಲ್ವಾ, ಒಂದ್ ವರ್ಷ ಹಾಕಿ ಮುಂದಿನ ವರ್ಷ ಅದಕ್ಕೆ ಹಾಕ್ಬಾರ್ದು ಅಂತ ಹೇಳ್ತಾರೆ. ಆದ್ರೆ ಶುಂಠಿ ಹಾಕ್ಬಾರ್ದು ಅಂತ ಹೇಳ್ತಾರೆ, ಬೇರೆ ಬೆಳೆ ಬೆಳಿಬಾರ್ದು ಅಂತ ಹೇಳಕ್ಕಲ್ವಲ್ಲ. ಶುಂಠಿ ಹಾಕ್ಬೇಡಿ ಅಂತ ಹೇಳೋದು ಯಾಕೆ ಅಂತ ಅಂದ್ರೆ, ಒಂದು ಅದು ಜಾಸ್ತಿ ಸತ್ವ ಎಳಕತ್ತದೆ ಅಂತ ಹೇಳ್ಬಿಟ್ಟು, ಪೋಷಕಾಂಶಗಳು ಇರ್ತಾವಲ್ಲ ಜಾಸ್ತಿ ಬೇಕು ಅದ್ರ ಬೆಳವಣಿಗೆಗೆ, ಪೂರ್ತಿ ಹಾಕೊಂಡಿರ್ತದೆ. ಆಮೇಲೆ ಶುಂಠಿಗೆ ಗೊತ್ತಲ್ಲ ನಿಂಗೆ, ಎಲ್ಲ ಕಡೆನೂ ರೋಗ ಕೀಟ ಇದ್ದೇ ಇರ್ತವೆ, ಅವು ಅಲ್ಲೇ ಇರ್ತವೆ ಮಣ್ಣೊಳಗೆ ಸೇರ್ಕೊಂಡಿರ್ತವಂತೆ. ಮತ್ತೆ ಶುಂಠಿ ಹಾಕ್ದಾಗ ಇದಿಲ್ಲ ಅವಾಗಲೇ ಮತ್ತೆ ಶುರು ಆಗ್ಬಿಡ್ತದೆ ಅಂದ್ರೆ ಇನ್ನು ಅವು ಎರಡು ಎಲೆ ಬರಕತ್ತಿಲ್ಲ ಅದ್ರ ಜೊತೆನಲ್ಲಿ ರೋಗ ಶುರು ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಆ ಕಾರಣಕ್ಕೆ ಹಾಕ್ಬೇಡಿ ಅಂತ ಹೇಳ್ತಾರೆ. ಆಮೇಲೆ ಸರಿ ಈಗ ಭೂಮಿಗೆ ಏನೋ ರಜಾ ಕೊಟ್ಟಿದ್ಯಾ ನೀನೇನ್ ಮಾಡ್ತಿದ್ಯಾ ಅಂತ ಕೇಳ್ದೆ ಅಲ್ವಾ. ಈಗ ನಾನು ಸ್ವಲ್ಪ ಎಲ್ಲ ಫುಲ್ ತಯಾರಿ ಮಾಡ್ತಾ ಇದ್ದೆ ಶಂಕರಣ್ಣ. ಯಾವ ತರ ನೇಗ್ಲು ನಗ ಎಲ್ಲನೂ ತಯಾರಿ ಮಾಡ್ತಾ ಇದ್ದೀನಿ. ಅಲ್ಲ ನೀನು ಎರಡ್ ಮೂರು ವರ್ಷದಿಂದ ಇಟ್ಕೊಂಡಿರೋ ಅವೇ ಬಹಳ ಚೆನ್ನಾಗಲ್ಲ, ಮತ್ತಿನ್ನೇ ತಯಾರಿ ಮಾಡಿಸ್ತಿದ್ಯಾ? ಯಾರಿ ಅಂತ ಅಂದ್ರೆ ಇವೆಲ್ಲ ಬರೀ ಬಿಚ್ಚೋಗಿರುತ್ತಲ್ಲ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಅಂತ ಅನ್ಕೊಂಡು ಟ್ರ್ಯಾಕ್ಟರ್ ಓಡಿಸಿದ್ವ. ಇವೆಲ್ಲ ಪೂರ್ತಿ ಹಂಗೆ ಮೂಲೆಯಲ್ಲಿ ಇಟ್ಟಿದ್ಬಿಟ್ಟು ಬಳಕೆನೆ ಮಾಡಿಲ್ಲ ಅಂತವ. ಈಗ ನೇಗ್ಲು ನೊಗ ಈಗ ಆರ್ಗೋಡೆ ಅಲ್ಲವಾ, ಎಲ್ಲ ಹೆಂಗೆ ಅಂತ ಅಂತ ಅಂದ್ರೆ ಎಲ್ಲ ಸ್ವಲ್ಪ ವರ್ಷದಿಂದ ವರ್ಷಕ್ಕೆ ಕೆಂತ ಹೋಯ್ತು. ಒಣಗಿ ಒಣಗಿ ಒಣಗಿ ಸಣ್ಣ ಯಾವ್ದೇ ಆಗ್ಲಿ ಬಳಸ್ತಾಗ ಬಳಕೆ ಬರುವಷ್ಟು ಬಳಸ್ತಾ ಅದು ಹಾಳಾಗ್ಬಿಡ್ತದೆ. ಅದಕ್ಕೋಸ್ಕರವ ಇವೆಲ್ಲ ಸ್ವಲ್ಪ ಹಂಗಾಗಿದ್ವ, ಲೂಜು ಪಾಜು ಆಗಿದ್ವ, ಅದಕ್ಕೆ ಎಲ್ಲ ತಯಾರಿ ಮಾಡೋಣ ಅಂತ ಅನ್ಕೊಂಡು ಈ ಬಾಚಿ ತಗೊಂಡು ಉಳಿ ತಗೊಂಡು ಎಲ್ಲ ರೆಡಿ ಮಾಡ್ದೆ. ಈಗ ಅಲ್ಲ ನೀನು ಒಬ್ಬನೇ ಮಾಡೋದಕ್ಕೆ ಹೆಂಗಿರು, ನಮ್ಮ ಆಚಾರ ಸುಮ್ನೆ ಇರೋರಪ್ಪ, ಅವ್ರ ಕಡೆ ತಗೊಂಡೋಗಿ ಎಲ್ಲ ನೀಟಾಗಿ ಬೆಂಕಿಗೆ ಹಾಕ್ಬಿಟ್ಟು ಅದ ಮಾಡ್ಕೊಡೋರಲ್ಲ. ಅಣ್ಣಯ್ಯ ಹೆಂಗಿದ್ರು ಈ ವರ್ಷ ಉಳುಮೆ ಏನು ಮಾಡಲ್ಲ, ಜಾಗ ಹಂಗೆ ಬಿಡಣ ಅಂತ ಕೂತು ಕೂತು ಏನ್ ಮಾಡಣ ಅಂತ. ಉಳುಮೆ ಮಾಡೋದಿಲ್ಲ ಅಂತ ಹೇಳ್ಬಿಡ್ತೀನಿ. ಈಗ ನಾನ್ ಹೇಳಿರೋದು ಭೂಮಿಗೆ ಮಾತ್ರ ರಜಾ, ನನಗೆ ರಜಾ ಇಲ್ಲ. ಮತ್ ನೀ ಇನ್ನೆಂತ ಮಾಡ್ತೀಯ ಅಂದ್ರೆ ಎಲ್ಲ ಭೂಮಿನೂ ಬಿಡ್ತೀನಿ ಅಂತ ಹೇಳಿದ್ವಲ್ಲ, ಅರ್ಧ ಭಾಗ ಮಾಡ್ಕೊಳ್ಳೋದು ಅಂತ, ಅರ್ಧ ಭಾಗ ಮಾಡ್ಕೊಳ್ಳೋದು ಅಂತ ಅನ್ಕೊಂಡು. ಈಗ ಈಗ ಗೊರ್ರ ಜಾತ್ರೆ ಆಯ್ತು ಶಂಕರಣ್ಣ, ಈ ರಾಮನಾಥಪುರದ ಜಾತ್ರೆ ಆಯ್ತು, ಈಗ ಆದೋ ಅಂತ ಅಂತ ಅಂದ್ರೆ ನಾವು ಅಲರ್ಟ್ ಆಗಿರ್ಬೇಕು ನೋಡು. ಅಂದ್ರೆ ಇನ್ನೇನು ನೆಕ್ಸ್ಟ್ ಮತ್ತೆ ನಮಗೆ ರೆಡಿ ಆಗಿರ್ಬೇಕು, ಮಾಡಿ ಉಳುಮೆ ಮಾಡ್ಕೊಳಕ್ಕೆ ಅಂತವ. ಯಾವಾಗ ಬೇಕು ಅವಾಗ ಮಳೆ ಬರ್ತದೆ. ಹೌದೌದೌದು, ಮೇಲೆ ಯಾವಾಗ ಬೇಕು ಅವಾಗ ಬಿಡ್ಬೋದು. ಇನ್ನೊಂದೇನಂದ್ರೆ ಹೋದ ವರ್ಷದ ಮಳೆನೇ ನಿಂತಿಲ್ಲ, ಈಗಾಗ್ಲೇ ಮತ್ ಮಳೆ ಅಂತ ಎದುರಿಸ್ತೀಯಲ್ಲ. ಸುಬ್ಬಕ್ಕ ಇನ್ನೇನು ಬಾಂದ್ರೆ ಶಿವರಾತ್ರಿ ಬಂದೇ ಹೋಯ್ತು ಆಯ್ತಾ, ಶಿವರಾತ್ರಿ ಮುಗಿದಂಗೆ ಚಳಿ ಕಳಿಕೆ ಅಂತ ಹೇಳ್ತಾರೆ ಹೊರತು ಮಳೆ ಬರಬಾರ್ದಂತ ಏನ್ ಹೇಳಕ್ಕಲ್ವಲ್ಲ. ಇದು ಯಾವಾಗ ಬೇಕಾದ್ರೂ ಬರ್ಬೋದು ಮಳೆ. ಈಗ ಮಳೆ ಮೊದ್ಲಾಗಿದ್ರೆ ನೀನ್ ಹೇಳಂಗೆ ನಾಲ್ಕು ತಿಂಗಳು ಮಳೆಗಾಲ, ನಾಲ್ಕು ತಿಂಗಳು ಬೇಸಿಗೆ ಕಾಲ, ನಾಲ್ಕು ತಿಂಗಳು ಚಳಿಗಾಲ ಅಂತ ಇರೋದು. ಈಗ ಅದು ಕಾಲಕ್ಕೆ ಇಲ್ಲ, ಎಲ್ಲ ನಾವೇ ಮಾಡ್ಕೊಂಡಿರೋದ್ ಬಿಡು, ಕಾಡ್ ಕಡಿದ್ವಿ ಮಳೆ ಹೋಗಿಸ್ಕೊಂಡ್ವಿ, ಅದು ನಮ್ ತಪ್ಪು. ಈಗ ನೀ ಕಾಣಂಗೆ ನಾವು ಕಾಣಂಗೆ ನಮ್ಮ ಹಿಂದಿನಿಂದಲೂ ಈ ಮಾರ್ಚ್ ಬಂತು ಅಂತಂದ್ರೆ ಯಾವಾಗ್ಲಾರು ಒಂದ್ಸಲ ಮಳೆ ಬರ್ತದೆ. ಇನ್ ಏಪ್ರಿಲ್ ಅಲ್ಲಿ ಬಿಡು ಮಳೆ ಸ್ಟಾರ್ಟ್ ಅಂತಾನೆ ಅರ್ಥ. ಈ ಅಣೆಯ ಹೇಳಂಗೆ ಈಗ ಅಣೆ ಯಾಕೆ ತಯಾರಿ ಮಾಡ್ಕತ್ತವನೆ ಅಂತ ನನಗೆ ಈಗ ಒಸಿ ಒಸಿ ಒಸಿ ಒಸಿ ಒಸಿ ಐಡಿಯಾ ಬಂತು. ಯಾಕೆ ಅಂದ್ರೆ ಅವ್ನು ಹೇಳ್ದ ಈ ಜಾತ್ರೆಗಳೆಲ್ಲ ಯಾವಾಗ ಶುರುವಾಗಿ ಮುಗಿಯಕ್ ಬರ್ತವೆ ನಾವಾಗ ಭೂಮಿ ಕಡೆ ಮಕ್ಕ ಮಾಡ್ಕೊಂಡು ನಿಂತ್ಕೋಬೇಕು ಅಂತ ಅಂದ್ರು ಬಿಡೋಣ. ರೈತರದಂತೂ ವರ್ಷಿಡಿ ಕೆಲಸ ಇದ್ದೇ ಇರುತ್ತೆ. ರಮೇಶಣ್ಣ ಬಂದಿದ್ದ ಕಳೆದ ವಾರ ಜಾತ್ರೆಗೆ ಅಂತ ಬಂದಿದ್ದ ನಮ್ಮ ರವಣರ ಮನೆಗೆ, ಅವನ್ ಹೇಳ್ತಾ ಇದ್ದ ಎಂತ ಅಂದ್ರೆ ನಾವು ವರ್ಷ ಪೂರ್ತಿ ಕೆಲಸ ಇರೋ ಅಂತ ಬೆಳೆಗಳು ಬೆಳಿಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಬೆಳಿತೀನಿ ಅನ್ಕೊಂಡು ಈ ಬರೀ ರಾಗಿ ಹಾಕೋದು ಬರೀ ಭತ್ತ ಹಾಕೋದು ಹಿಂಗಲ್ಲ, ಮೂರ್ ಸಾಲಿಗೆ ಏನೇನ್ ಬೇಕೋ ಹಾಕೊಳ್ಳೋದು. ತೊಗರಿ ಹಾಕ, ಅವರೇ ಹಾಕ, ತಡ್ನಿ ಹಾಕ, ಹುಚ್ಚಾಳ ಹಾಕ. ಬಹಳ ಮುಖ್ಯವಾಗಿ ಇನ್ನೊಂದ್ ಪಾಯಿಂಟ್ ಹೇಳಿದ್ದ ಶಂಕರಣ್ಣ, ಅವನು ನಮ್ ರಮೇಶ್ ಅಣ್ಣ, ಈ ಹಳ್ಳು ಎಂತ ದುಡ್ಡು ಅಂತ ಅಂದ್ರೆ ಒಳ್ಳೆ ದುಡ್ಡು ಅಂದ್ರೆ ಈಗ ಯಾರು ಬೆಳಿತಾನೆ ಇಲ್ವಲ್ಲ, ಅದೇ ಬೆಳಿರಿ ಅಂತ ಹೇಳೋದು. ಈಗ ವರ್ಷ ಪೂರ್ತಿ ಕೂತ್ಕೊಂಡು ನಾನು ಸುಮ್ನೆ ಒಂದು ಮೂರ್ ತಿಂಗಳು ಆರಂಭ ಮಾಡಿ ಆಮೇಲೆ ಹಿಂಗೆ ಹಳ್ಳು ಪಳ್ಳು ಇಂತವೆಲ್ಲ ಸೈಡ್ ಹಾಕೊಳ್ಳೋದು ಹಾಕೊಂಡ್ರೆ ಈ ತರ ಮಾಡಿದ್ರೆ ಬಾರಿ ಚೆನ್ನಾಗಿ ದುಡ್ಡು ಕಾಸು ಮಾಡಬಹುದು. ನಾವು ಬಳಕೆ ಮಾಡ್ಕೋಬಹುದಲ್ಲ, ನಾಲ್ಕು ಜನ ನಾವು ಬದುಕಬಹುದು, ನಾವೇ ತಿಕ್ಕಬಹುದಲ್ಲ. ಈಗೆಲ್ಲ ಸಾವಯವ ಸಾವಯವ ಅನ್ಕೋಬಿಟ್ಟು ಅಂಗಡಿ ಎಣ್ಣೆ ಅಂಗಡಿ ಸಾಮಾನ್ಯ ಎಲ್ಲ ಎಷ್ಟೊಂದ್ ಜನ ಬಿಟ್ಬಿಟ್ಟು ಮತ್ತೆಲ್ಲ ಅವ್ರವ್ರೆ ಮಾಡ್ಕೊಳಕ್ಕೆ ಗಾಣ ಎಲ್ಲ ಮಾಡಕ್ ಶುರು ಮಾಡವ್ರೆ. ಕಲಬೆರಕೆ ಮಾಡ್ತಾರೆ ಮತ್ತೆ ಎಂತ ಮಿಕ್ಸ್ ಮಾಡ್ತಾರೆ, ಅದರಿಂದೆಲ್ಲ ಆರೋಗ್ಯ ಹಾಳಾಗ್ತದೆ ಅಂತ. ಈಗೇನ್ ಗಾಣಗಳು ಶಂಕರಣ್ಣ, ಗಾಣವ ಎಲ್ಲಿ ಸಿಗ್ತವೆ ಅಂತ ನಾವು ಹುಡುಕಾಡ್ತಿದ್ದ ಮೊದ್ಲು. ಗಾಣನೇ ನೋಡ್ರಲ್ಲ ಬಿಡು, ನಾವೆಲ್ಲ ಹುಟ್ಟಿ ಒಂಚೂರು ನಮಗೆ ಬುದ್ಧಿ ಬರೋದ್ರೊಳಗೆ ಗಾಣೆಲ್ಲ ಮುಚ್ಚೋಗಿ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು. ಈಗೇನ್ ಹೆಜ್ಜೆಗೋ ಗಾಣ ಅಂದ್ರೆ ಏನಾಯ್ತು ಗೊತ್ತಾ, ಮರಳಿ ಎತ್ತವ ಮಾಡು ಅಂತಂದಂಗೆ ಎಲ್ಲ ಬಿಟ್ಬಿಟ್ಟಿದ್ವಿ. ಈಗ ನಮ್ ತಾತ ಮುತ್ತಾತ ಅವರೆಲ್ಲ ಮಾಡೋರು, ಮನೇಲೆ ಇರೋದು, ಊರಿಗೆ ಒಂದು ನಾಲ್ಕೈದು ಗಾಣ ಇರೋವು. ಈಗ ಏನಾಗ್ಬಿಡ್ತು ಅಂತಂದ್ರೆ ಬತ್ತ ಬತ್ತ ಯಾಂತ್ರೀಕರಣ ಆಗಿ ಅವೆಲ್ಲ ಮೂಲ ಗುಂಪಾಯ್ತು. ನೀನ್ ಹೇಳ್ದಂಗೆ ಎಲ್ಲ ಫ್ಯಾಕ್ಟರಿಗಳು ದೊಡ್ಡ ದೊಡ್ಡ ಮಿಷಿನ್ಗಳೆಲ್ಲ ಬಂದು ಈ ಕಡೆಗೆ ಅವೆಲ್ಲ ಮೂಲ ಗುಂಪಾದು. ಯಾವಾಗ ಮತ್ತೆ ಜನ ಹಿಂತಿದ್ಗ ನೋಡ್ಕೊಳಕ್ ಬರಕ್ ಶುರುವಾದ್ರು ತಗ ಎಲ್ಲೆಲ್ಲಿ ಮೂಲೆಯಲ್ಲಿ ಇಟ್ಟಿದವ್ರದ ಮತ್ತೆ ಈಗ ಗಾಣ ಮಾಡಕ್ಕೆಲ್ಲ ಶುರು ಮಾಡ್ಕೊಂಡ್ರು. ಎಲ್ಲ ಶುರು ಮಾಡ್ಕೊಂಡವ್ರೆ ಗಾಣಗಳವೆ. ಹೆಂಗೆ ಅಂತ ನಿಮ್ಗೆ ಏನ್ ಬೇಕೋ ತಗೊಂಡ್ಬನ್ನಿ ಬಿಡ್ಸ್ಕೊಂಡು ಚಾರ್ಜ್ ಮಾಡ್ತೀವಿ ಅಂತ. ಹೌದು, ಏನ್ ನಾನು ಹಳ್ಳಿ ಬೆಳ್ಕೊಂಡ್ರೆ ಬಿಡ್ಸ್ಕೊಂಡ್ಬರ್ಬೋದು. ಈ ತೆಂಗಿನ ಗಿಡ ಅಂತೂ ಇದ್ದಾವೆ, ಒಬ್ರಿ ತಾಂಡ್ ಹತ್ತು ಕೆಜಿ ತಾಂಡ್ ಎಷ್ಟು ಬೇಕೋ ಅಷ್ಟು ಎಣ್ಣೆ ಮಾಡ್ಕೊಂಡು ಒಂದ್ ಸ್ವಲ್ಪ ಶೇಂಗಾ ಹಾಕಿ ಅಲ್ಲ ಈಗ ಎಣ್ಣೆ ಬಿಡಿಸ್ಕೊಂಡ ಮೇಲೆ ಅದ್ ಉಳಿದಿತ್ತು ತಮಗೆ ಹಿಂಡಿ ಆಯ್ತದಲ್ ತಗ ಗೊಬ್ಬರ ಆಯ್ತದಲ್ಲ. ಯಾಕೆ ಅಂದ್ರೆ ಎಲ್ಲಾನು ಬರೀ ಮಿಕ್ಸ್ ಮಾಡಿ ಮಾಡಿ ಮಾಡಿ ಕೂರಿಸ್ತಾರ, ಇನ್ನೆಂತ ಮಾಡೋದು, ಅದಕ್ಕೆ ನಾವೇ ಮಾಡ್ಕೊಳ್ಳೋಣ ಬಿಡೋ ಹೊತ್ಲಗಿ ಅಂತೇಳಿ ಹೊರಟ್ರು ಅಲ್ವಾ. ಆಮೇಲೆ ಇನ್ ಕೊಬ್ಬರಿಲು ಅಷ್ಟೇ, ಎಣ್ಣೆಯ ನೀನ್ ಹಚ್ಕೊಂಡ್ರೆ ತಲೆಗೆ, ನಾವ್ ಅವಾಗೆಲ್ಲ ಹಚ್ಕೊಂಡ್ರೆ ಕೊಬ್ಬರಿದು ಗಮ್ ಅನ್ನೋದು, ಈಗಿನವು ಆ ಕೊಬ್ಬರಿ ಎಣ್ಣೆ ಗಮನೋ ಅನ್ನಲ್ಲ, ಅದ್ ಎಂತದು ಬರಲ್ಲ. ಅಲ್ಲ ಗಮ ಗಮ ಅಂತ ಬೇಕನವ, ಗಮ ಗಮ ಅನ್ನಕಲ್ಲ ಅಂತ ಅನ್ಬೇಡ. ಯಾಕೆಂತಂದ್ರೆ ಅವ್ರು ಬುದ್ಧಿವಂತರೇ, ಸುವಾಸನೆ ಬೆರೆಸಿರ್ತಾರೆ, ಏನು ಬೇಕೋ ಮಿಕ್ಸ್ ಮಾಡಿರ್ತಾರೆ. ಮೊನ್ನೆ ದಿವಸ ಯಾರೋ ಒಬ್ರು ಹೇಳ್ತಿದ್ರು ಶಂಕರಣ್ಣ, ಯಾಕೀಗ ಎಲ್ಲಾರ್ಗು ತಲೆ ಕೂದ್ಲು ಬೆಳಗಾಯ್ತಾವೆ ಮತ್ತೆ ತಲೆ ಕೂದ್ಲೆಲ್ಲ ಉದುರೋಯ್ತೈತೆ ಅಂತ. ಇದಕ್ಕೆ ಎರಡನೇ ಕಾರಣ ಎಣ್ಣೆನೇ ಕಾರಣ ಅಂತ. ಯಾಕೆಂದ್ರೆ ಬೆರೆಸ್ತಾರಲ್ಲಿ ಏನೇನ ಬೆರೆಸ್ತಾರಂತೆ, ಈಗ ಇದಕ್ಕೆ ಎಂತದ್ದು ಒಳ್ಳೆಣ್ಣೆಗೆ ಹೆಂಗೆ ಬೆರೆಸ್ತಾರ, ಕೊಬ್ಬರಿ ಎಣ್ಣೆಗೆ ಬಿಟ್ಟಾರ ಅವರು. ಮತ್ತೆ ಯಾಕೆಂದ್ರೆ ಒಳ್ಳೆಣ್ಣೆಗಿಂತ ಜಾಸ್ತಿ ರೇಟ್ ಅದಕ್ಕೆ, ಅದಕ್ಕೆ ಜಾಸ್ತಿ ಬೆರೆಸಿ ಅದಕ್ಕೆ ಕೂದ್ಲೆಲ್ಲ ಉದುರೋಗಿರೋದು, ಜೊತೆಗೆ ಬೆಳಗಾಗೋದು, ಸಣ್ಣ ಸಣ್ಣ ಮಕ್ಳಿಗೆಲ್ಲ ಕೂದ್ಲೆಲ್ಲ ಬೆಳಗಾಯ್ತು. ಈಗ ಅಪ್ಪ ಅವ್ವ ಮನೆಯಲ್ಲಿ ನತ್ತಿ ಸ್ವಲ್ಪ ತಂಪಾಗಿರ್ಲಿ ಅಂತ ಅನ್ಕೊಂಡು ಈಗೆಲ್ಲ ಹರಳೆಣ್ಣೆ ಸಿಗ್ತಾ ಇಲ್ವಲ್ಲ, ಈಗ ಹರಳೆಣ್ಣೆ ಸಿಗ್ತಾ ಇಲ್ಲ, ಈಗ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಬಿಡೋದು. ಈ ಹರಳೆಣ್ಣೆ ಕರೆಕ್ಟ್ ಆಗಿ ಮಾಡ್ಕೊಂಡು ತಂದ್ಬಿಟ್ಟು ಹಾಕಿದ್ರೆ ಬಾರಿ ಒಳ್ಳೇದಾಗೋದು. ಯಾವಾಗ ಇವ್ರು ಕೊಬ್ಬರಿ ಎಣ್ಣೆ ಅಂತ ಅನ್ಕೊಂಡು ಈ ತರ ಮಿಕ್ಸ್ ಆಗಿರೋ ಅವಿವೆಲ್ಲ ತಂದ್ ಹಾಕಕ್ ಶುರು ಮಾಡಿದ್ರು, ತಲೆ ಕೂದಲು ಉದುರೋಯ್ತಿರೋದೇ ಆ ಕಾರಣಕ್ಕೆ ಅಂತ ಹೇಳ್ಬಿಟ್ಟು ಬಾರಿ ಖಚಿತವಾಗಿ ಹೇಳ್ತಾರೆ. ಅಲ್ಲ ಇದು ಸತ್ಯವಾದ ಮಾತು ಬಿಡು, ಒಪ್ಲೇಬೇಕಿದ. ಯಾಕೆಂದ್ರೆ ಯಾರು ನೋಡು ತಲೆ ಶುರು ಆಯ್ತಲ್ವಾ, ಅಲ್ಲ ಬೆಳಗುವಾಗವೇ ನಿನಗ ಕಾಣ್ತಿಲ್ಲ ಕಂದ್ಬಿಡು, ಯಾರು ನೋಡು ಬೆಳಗ್ಗೆ ಕಾಣಿಸ್ತವೆ. ಏನಪ್ಪ ಒಂದ್ 18 ವರ್ಷ 15 ವರ್ಷದ ಮಕ್ಕಳು ಕಾಲೇಜ್ಗೆ ಹೋಗ್ಬಿಟ್ರೆ, ಪಿ ಯು ಸಿ ಕಾಲೇಜ್ಗೆ ನೋಡಿದ್ರೆ ಹೆಚ್ಚು ಕಮ್ಮಿ ಎಲ್ಲರೂ ಬೆಳಗಾಗಿರ್ತವೆ. ಅದೊಂದು ಕೆಂಪನೆ ಬೇಂದಿ ಅಂತ ಎಂತದ್ ಹಾಕೊಂಡು ಕೆಂತ್ ಕೆಂತ್ ಕೆಂತ್ ಕೆಂತ್ ಕಾಣಿಸ್ತಾರೆ. ಅಲ್ಲ ಕೇಳಿದ್ರಂತಾರೆ ಪ್ಯಾಸನಿಗೆ ಹಾಕಂದಿದ್ಯಂತ, ನಿಜವಾದೊಂದು ಮೂಲ ಹುಡುಕಿದ್ರೆ ತಲೆಕೂದಲು ಬೆಳಗಾಗಿರ್ತದೆ, ಬಣ್ಣ ಹಚ್ಕೊಂಡ್ ಬಂದಿರ್ತಾರೆ, ಬಣ್ಣ ಹಚ್ಕೊಂಡ್ ಬಂದಿರ್ತಾರೆ. ಮತ್ತೇನ್ ಮಾಡುದು, ಹುಡುಗಿರ್ ನೋಡಿದ್ರೆ ಹುಡುಗಿರ್ ಕೊಡಲ್ಲ ಮನೇಲಿ, ಓ ಹುಡ್ಗನ್ ತಲೆ ಎಲ್ಲ ಬೆಳಗಾಗವೆ, ಆ ಹುಡ್ಗಂಗ್ ಎಷ್ಟ್ ವಯಸ್ಸಾಯ್ತಾ ಏನ ಕಣೆ, ಎಲ್ಲ ಬಲ್ತೋಗವೆ ತಲೆ ಕೂದ್ಲಲ್ಲವಾ ಅಂತಾರೆ ಅಲ್ವಾ. ಮತ್ ಇನ್ನೆ ಎಂತದ್ ಮಾಡ್ತಾರೆ, ಮತ್ ಅವ್ರ ತಾನೆ ಬಣ್ಣ ಹೊಡ್ಕೊಳ್ಳೇಬೇಕು ಅಂದ್ರೆ ಬಣ್ಣದ ಕಾಲ ಅಂತಿದ್ಯಾ ನಿನೀಗ. ಏ ನಾನು ಶಂಕರಣ್ಣ, ನಾ ಒಂದು ವಯಸ್ಸಲ್ಲೆಲ್ಲ ಸ್ವಲ್ಪ ಇರ್ತದಲ್ಲಪ್ಪ ನಮ್ಗು, ಏನ್ ಮದುವೆ ಮಾಡ್ಕೋಬೇಕು, ಯಾಕೆ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡು ಸ್ವಲ್ಪ ಉಡಾಪೆ ಮಾಡ್ಕೊಂಡಿದ್ದೆ. ನಾನು ಹೆಣ್ಣು ಪೆಣ್ಣು ತೋರ್ಸಕ್ಕೆ ಕರೆದ್ರು ನಮ್ಮ ಅಪ್ಪ, ಹೋಯ್ತಿಲ್ಲ ನಾನು, ಬರಕಲ್ಲ ನಾನು ಅಂತ. ಬೇಕಾದ್ರೆ ಹೋಗಿ ನೋಡ್ಕೊ ಬನ್ನಿ, ಯಾವಾಗ ಬೆಳಗ್ಗೆ ಆಗಕ್ ಶುರು ಆದ್ವು ಇದಕ್ಕೆ ಸರಿ ಹಾಕಲ್ಲ, ಇನ್ನೊಂದ್ ವರ್ಷ 2 ವರ್ಷಕ್ಕೆ ಪೂರ್ತಿ ಬೆಳಗ್ಗೆ ಆಗ್ಬಿಡ್ತವೆ, ಈಗಲೇ ಆದ್ರೂ ಒಳ್ಳೇದು ಅಂತ ಅನ್ಕೊಂಡು ಹೋಗ್ಬಿಟ್ಟು ಒಪ್ಕೊಬಿಟ್ಟೆ. ಅಲ್ಲ ಆಮೇಲೆ ಇನ್ನೊಂದೇನ್ ಗೊತ್ತಾ, ಅಂದ್ರೆ ನಮ್ಗೆ ಅನುಭವ ಇರಕ್ಕಿಲ್ವಲ್ಲ, ಏನೊಂತರ ಉಡಾಪೆ, ಏನೋ ಏನಾಯ್ತದೆ ನೋಡೇ ಬಿಡೋಣ ಅಂತ. ನಾವು ಹಿರಕರು ಮಾತ್ರ ಕೇಳಿದ್ದಿದ್ರೆ ಹುಡುಗ ನಂಗೇನ್ ಬಿಡು ಹುಡುಗಿ ಸಿಗ್ತವೆ ಅಂತ, ಈಗಿನ ಹುಡುಗಿರ್ ಬಣ್ಣ ತಲೆ ಕೂದ್ಲು ಎಲ್ಲಾನು ನೋಡೇ ಮತ್ ಮಾಡ್ಕೊಳ್ಳೋದು. ಆಮೇಲೆ ಹಂಗಲ್ಲ ಸುಬಕ, ನಾವು ಯಾವಾಗ ದೊಡ್ಡವ್ರ ಮಾತನ್ನ ಕೇಳದನ್ನ ಬಿಟ್ವಿ ಅಲ್ಲೇ ಎಡಬಿತ್ತು. ಆಮೇಲೆ ನಾವೇನ್ ಅನ್ಕೊಂಡ್ವಿ, ಆನೆ ನಡೆದಿದೆ ದಾರಿ ಏನತ್ತವ, ಏ ನೀನೇನ್ ಹೇಳೋದು ಅವನೇನ್ ಹೇಳಿದೇನ್ ಕೇಳೋದು ಅಂತೇಳಿ ಮಾಡಿದ್ವಲ್ಲ, ಅದು ಈಗ ಕೂದ್ಲು ಬೆಳಗಾಗಕ್ಕೆ ಉದ್ರಕ್ಕೆ ನಮ್ಮ ಆರೋಗ್ಯ ಕೆಟ್ಟೋಗ ಕಾರಣ ಆಗಿದೆ ಇದು. ಅದಕ್ಕೆ ಮತ್ತೆ ಹಳೇದೆಲ್ಲ ಚಿನ್ನ ಅಂತಾರ ಗೊತ್ತಾ, ನಿಮ್ ಇಂಗ್ಲಿಷ್ ಅಲ್ಲಿ ಏನಾಗ ಅದೇ ಹೇಳ್ತಿರಪ್ಪ, ಅದೇ ನೆಟ್ಟಿಗೆ ಹೇಳಕ್ ಬರಕ್ಲ, ಅದೇ ಹಳೇದೆಲ್ಲ ಚಿನ್ನ ಅಂತಾರಲ್ಲ, ಹಂಗೆ ಆಗಿನ ಕಾಲದಲ್ಲಿ ಚೆನ್ನಾಗಿ ಎಣ್ಣೆ ಹಚ್ಕೊತಿದ್ರು, ಮೈಗೆ ಎಣ್ಣೆ ಹಚ್ಕೊತಿದ್ರು, ಸ್ನಾನ ಮಾಡ್ತಿದ್ರು ಎಣ್ಣೆನ, ಅದೇ ಹಳ್ಳು ಅದನ್ನ ಅವ್ರವ್ರೆ ಬೆಳಕತ್ತಿದ್ರು, ಅವೆಲ್ಲ ಮಾಡ್ತಿದ್ರು. ಅವ ಭೂಮಿನ ಕೈ ಮುಟ್ ಕೆಲಸ ಮಾಡ್ತಾ ಇದ್ರು, ಈ ಕೈ ಮುಟ್ಟೆಯಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಇನ್ನೊಂದೇನ್ ಗೊತ್ತಾ ಸುಬ್ಬಕ್ಕ, ನಮ್ಮವರು ಹಿಂದೆ ಪ್ಯಾಟೆಗೆ ಹೋಗ್ಲಿ ಅಥವಾ ಅಂಗಡಿಗೆ ಹೋಗಿ ಒಂದ್ ಸಾಮಾನ್ಯ ತಂದವರಲ್ಲ. ಈಗೆಲ್ಲರೂ ಈಗ ಅಂತಾರೆ, ಅಯ್ಯೋ ಅಡುಗೆ ಎಣ್ಣೆ ಬೆಳೆಯಕಾಯ್ತಿತ್ತ, ಅಡುಗೆ ಎಣ್ಣೆ ತರಕಾಯ್ತಿತ್ತ ಅಂತವ, ಹುಚ್ಚಲ್ ಬೆಳ್ಕತಿತ್ತಿಲ್ವಾ, ಕಡಲೆಕಾಯಿ ಬೆಳ್ಕತಿತ್ತಿಲ್ವಾ, ಎಣ್ಣೆ ತೆಗಿತಿತ್ತಿಲ್ವಾ, ಇಲ್ಲಿ ಮಾಡಿತ್ತಪ್ಪ ನಾನು ಅದನ್ನೇ ಆಗಾಗ ಹೇಳೋದು. ಈಗ ನಾವು ನಮ್ ಹಿರಕರ ದಾರಿ ಮರ್ತೋ, ಈಗ ಇಲ್ಲಿ ಕಾಯಿಲೆ ತರ್ಸ್ಕ ಕೂತೋ ಅಂತವ. ಈಗ ಅಣೆಯ ಹೇಳಂಗೆ ಅಣೆಯ, ಈಗ ನೀನು ಅದೇನೇನೋ ಎಲ್ಲ ರೆಡಿ ಮಾಡ್ಕೊತಿದೀನಿ ಅಂತಂದೆ, ಈಗ ಮುಂದಿನ ನಿಂದು ಪಿಲಾನ್ ಏನು ಅಂತ ಗೊತ್ತಾಯ್ತಿಲ್ಲ ನಂಗೆ. ಇಲ್ಲ ಇಲ್ಲ ಹೇಳ್ತೀನಿ ನಾನು, ಅದ್ ಹೇಳಕ್ಕಿಂತ ಮೊದ್ಲು ಸುಬ್ಬಕ್ಕೊಂದು ಮಾತು ಹೇಳಿದ್ಲಲ್ಲ, ಅದಕ್ಕೊಂದು ಸ್ಪಷ್ಟೀಕರಣ ಕೊಡ್ಬೇಕು ನನಗೆ. ಹೇಳು ಹೇಳು ಹೇಳು, ಒಳ್ಳೆ ಮಾತ್ನ ಹೇಳಿದ್ಲು ಅವಳು, ಅವಳೆಲ್ಲ ತಲೆಗೆ ಮೈಗೆ ಎಲ್ಲ ಕಡೆಕ್ಕೂ ಎಣ್ಣೆ ಹಾಕೊಳ್ಳೋರು, ಹಚ್ಕೊಳ್ಳೋರು ಅಂತ ಹಚ್ಕೊಳ್ಳೋದು ಬಿಟ್ಬಿಟ್ರೆ, ಈಗ ಅವ್ರು ಬೇರೆ ತರದ್ದು ಮಾಡಕ್ ಶುರು ಮಾಡ್ಬಿಟ್ಟು ಹಚ್ಕೊಳ್ಳೋದು ಬಿಟ್ಟು ಎಣ್ಣೆ ಕುಡಿಯಕ್ ಶುರು ಮಾಡಿದ್ರಲ್ಲ, ಇದು ಅನಾರೋಗ್ಯ ತರಕ್ಕೆ ಬಾರಿ ಸಮಸ್ಯೆ ಆಗಿರೋದಿಲ್ಲ ಅಂತ ಹೇಳ್ಬಿಟ್ಟು. ಅಲ್ಲ ಇಲ್ಲಿ ನಾನು ಸುಬ್ಬಕ್ಕ ಇನ್ನೊಂದೇನ ಹೇಳೋದು ಅಂತಂದ್ರೆ, ಆಗೊಮ್ಮೆಗೊಮ್ಮೆ ಬತ್ತಳೆ ನಾನು ಸಬ್ಬಕ್ಕಿ ತಂದು ಕೊಟ್ಟಿರ್ತೀನಿ, ಅಟ್ಲೀಸ್ಟ್ ನಮ್ ಸುಬ್ಬಕ್ಕ ಹೊರಗಡೆ ಏನಾದ್ರು ಒಂದು ವಿಶೇಷ ಮಾಡ್ತಾಳೆ, ಇನ್ನೇನ್ ಬೇಸಿಗೆ ಶುರು ಆಯ್ತು ಸಣ್ಣ ಪಣಕೆ ಮಾಡ್ತಲ್ಲ ಅಂತ ನೋಡ್ರಿ ಏನು ಇಲ್ಲ ಮಾಡ್ತೀನಿ ನಾ ಮಾಡಕ್ಲ ಅನ್ನಕ್ಲ ಈಗಿನ ಈ ಮಕ್ಳಿದಾವಲ್ಲ ಅವು ಕರೆದ್ರ ಸಾಕು ಅಯ್ಯೋ ಹೋಗಮ್ಮ ನೀನೇ ಮಾಡ್ಕ ಅಂತವೆ ಅಯ್ಯೋ ಹೋಗಮ್ಮ ನೀನೇ ಒಣಗಸ್ಕ ನಾನು ಹೇಳಿತ್ತು ನೀನೇನು 50 ಮನೆಗೆ ಮಾಡು ಅಥವಾ ಮಾರಾಟ ಮಾಡು ಅಂತ ಅಲ್ಲ ನಿನ್ ಮನೆಗೂ ಮಾಡ್ಕಂದು ನಮ್ ಇಬ್ರು ಮನೆಗೂ ತಗಬ ನಮ್ ಮನೆ ಕೊಟ್ಟಿದ್ ನಾವು ಇಂಟ್ರೆಸ್ಟ್ ಕೊಡ್ತೀವಿ ಕಂದ್ ಬಿಡು ಇನ್ನೆಂತ ಮಾಡೋದು ಮುಂದಿನ ಸತಿ ಬಂದಾಗ ನಿಂತಾವ್ ಇನ್ ಹೇಳಿಸ್ಕೊಳಕ್ಲ ತಗೋಬತ್ತೀನಿ ಬಿಡು ಈಗ ನಂದೇನು ಅಂತ ಶಂಕರಣ್ಣ ಈಗ ಈ ವರ್ಷ ಮಾಗಿ ಉಳುಮೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಯಾಕೆಂತಂದ್ರೆ ಮಳೆ ಬರ್ತದೆ ಅಂತ ಅಲ್ಲಿ ಮಾತಾಡಿದ್ವಲ್ಲಪ್ಪ ಯಾವ ಟೈಮಲ್ಲಿ ಯಾರು ಬರ್ಬೋದು ಈ ಆಮೇಲೆ ಸ್ವಲ್ಪ ಈಗ ಬೇಗ ಬಂದ್ಬಿಡ್ತದ ನೋಡು ಸರಿ ಫೆಬ್ರವರಿ ಮಾರ್ಚ್ ಫಸ್ಟ್ ವೀಕ್ ಅಲ್ಲೇ ಬಂದ್ಬಿಟ್ರೆ ಅದನ್ನ ಅಕಾಲಿಕ ಮಳೆ ಅಂತಾರೆ ಅದು ಎಲ್ರು ಕೆಟ್ಟದ್ದು ಅಂತ ಅಂತ ಅನ್ಕೋತಾರೆ ಹೌದು ಏನ್ ಇದ್ದಕ್ಕಿದಾಗ ಬಂದ್ಬಿಡ್ತಲ್ಲ ಮಳೆ ಏನಪ್ಪ ಎತ್ತ ನಾವಿನ್ನು ಈಗಿನ ಕುಯ್ದಾಕಿದ್ವಿ ಬಡ್ದಾಕಿದ್ವಿ ತಕ್ಷಣ ಬಂದ್ಬಿಡ್ತಲ್ಲ ಅಂತ ಹೇಳಿ ಏನೋ ಒಂಥರ ಮುಜುಗರ ವ್ಯಕ್ತಪಡಿಸೋದು ಜೊತೆಗೆ ಅಕಾಲಿಕ ಮಳೆ ಒಳ್ಳೆ ಅದು ಒಳ್ಳೇದಂತೆ ಕೆಟ್ಟದ್ದು ಅಂತ ಹೇಳ್ಬಿಟ್ಟು ಅನ್ಕೊಳಕ್ ಹೋಗ್ಬಾರ್ದು ಅಂತ ಎಲ್ಲ ವಿಜ್ಞಾನಿಗಳು ಇತ್ತೀಚೆಗೆ ಹೇಳ್ತಾರೆ ಆಮೇಲೆ ಅದೊಂದನ್ನೇ ಅಲ್ಲಣ್ಣಯ್ಯ ನೀನು ಸುಮಾರ್ ಸಲ ಹೇಳಿದ್ಯಾ ಆಗದೆಲ್ಲ ಒಳ್ಳೇದಕ್ಕೆ ಅಲ್ವಾ ಬಂದದನ್ನ ನಿಭಾಯಿಸ್ಕೊಂಡು ಹೋಯ್ತಿರ್ಬೇಕು ನಮ್ಗೆ ಒಂದು ತಾಳ್ಮೆ ಇರಬೇಕು ಆಮೇಲೆ ಮುಖ್ಯವಾಗಿ ನಮ್ಗೆ ಏನ್ ಗೊತ್ತಾ ಜವಾಬ್ದಾರಿ ಇರಬೇಕು ತಾಳ್ಮೆ ಜೊತೆಗೆ ಜವಾಬ್ದಾರಿ ಇದ್ರೆ ನಮ್ಮ ಹಿರಿಕರದ ಮಾರ್ಗದರ್ಶನ ಜೊತೆ ನಾವು ನಡೀತಾ ಇದ್ರೆ ಏನು ಆಗೋದಿಲ್ಲ ನೀನ್ ಆಗಾಗ ಹೇಳ್ದಂಗೆ ಅದಕ್ಕೆ ನೆನಪಾಗೋದು ತಾಳ್ಮೆ ಇರಬೇಕಷ್ಟೇ ಆಗದೆಲ್ಲ ಒಳ್ಳೇದಕ್ಕೆ ಒಳ್ಳೇದಕ್ಕೆ ಒಳ್ಳೇದೇ ಆಯ್ತು ಮಳೆ ಬಿದ್ದ ತಕ್ಷಣ ಒಂದ್ ಮಾಗಿ ಉಳುಮೆ ಮಾಡ್ಬಿಡೋದು ಅಂತ ಹೇಳ್ಬಿಟ್ಟು ಅದು ಹಿಂದೆಲ್ಲ ಮಾಡೋರು ಏನು 4 ಎತ್ತು 8 ಎತ್ತು 16 ಎತ್ತು ಕಟ್ಕೊಂಡು ಮಾಗಿ ಉಳುಮೆ ಆಳವಾಗಿ ಮಾಡೋರು ಹೌದು ತುಂಬಾ ಆಳವಾಗಿ ಎಲ್ದಿದ್ರು ಕೂಡ ನಮ್ ಕೈಲಿ ಎಷ್ಟಾಯ್ತದೋ ಅಷ್ಟು ಒಂದಷ್ಟು ಮಾಗಿ ಉಳುಮೆ ಮಾಡ್ಬೇಕು ಯಾಕೆಂತಂದ್ರೆ ಮಾಗಿ ಉಳುಮೆ ಭಾರಿ ಇಂಪಾರ್ಟೆಂಟ್ ಅಂತ ಅಲ್ಲ ಯಾಕೆಂತಂದ್ರೆ ನಾವು ಆರಂಭದಲ್ಲಿ ಭೂಮಿ ಹದ ಮಾಡಿದ್ರೆ ಅಂತ್ಯದಲ್ಲಿ ಚೆನ್ನಾಗಿ ಕಾಯ್ತದೆ ಅಂತ ಆಯ್ತದೆ ಅಂತ ಹಿಂದೆಲ್ಲವ ಯಾವ ಸಂಶೋಧನೆ ಮಾಡ್ತಾರಲ್ಲ ಏನು ಇಲ್ಲ ಮಾಡ್ಬೇಕು ಅವರೇ ವಿಜ್ಞಾನಿಗಳು ಆಯ್ತಾ ಈಗ ವಿಜ್ಞಾನಿಗಳು ಹೇಳ್ತವ್ರೆ ಮಾಗಿ ಉಳುಮೆ ಇದು ವೈಜ್ಞಾನಿಕವಾಗಿ ಭಾರಿ ಒಳ್ಳೇದು ಸತ್ಯ ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯಾಕೆ ಮಾಡ್ಬೇಕು ಅಂತ ಅಂದ್ರೆ ಒಂದು ನೋಡಪ್ಪ ಈಗ ಒಂದು ಮಳೆ ಶುರು ಆಯ್ತು ಅಂತ ಅಂದ್ರೆ ಅದ್ರ ಹಿಂದೆ ಇರ್ತವ ಈಗ ನಾವ್ ಒಂದು ಉಳುಮೆ ಮಾಡ್ಬಿಟ್ರೆ ಈಗ ಹೆಂಗೆ ಅಂತ ಅಂತಂದ್ರೆ ಈ ಮಳೆ ಏನ್ ದಿವಸ ಹೋಯಕ್ಲ ಒಂದ್ ದಿವಸ ಇದ್ರೆ ಮತ್ತೊಂದ್ 3-4 ದಿವಸ ಗ್ಯಾಪ್ ಆಯ್ತದ ಆಯ್ತಾ ಅದಕ್ಕೋಸ್ಕರ ನಾವ್ ಒಂದ್ಸರಿ ಉಳುಮೆ ಮಾಡ್ಬಿಟ್ಟು ಅಂತಂದ್ರೆ ಸುಮಾರು ಕೀಟ ರೋಗಾಣುಗಳೆಲ್ಲ ಮಣ್ಣೊಳಗಡೆ ಸೇರ್ಕೊಂಡಿರ್ತಾವಲ್ಲ ಅವೆಲ್ಲ ಹೊರಗಡೆ ಬಂದು ಸೂರ್ಯನ ಶಾಖಕ್ಕೆ ಸುಟ್ಟು ಹೋಗ್ಬಿಡ್ತಾವ ಅಂತಂದ್ರೆ ಹೆಚ್ಚು ಕಮ್ಮಿ 50% ನಾವು ಇಲ್ಲೇ ರೋಗ ಮತ್ತು ಕೀಟನ ನಿಯಂತ್ರಣ ಮಾಡ್ದಂಗ ಆಗ್ಬಿಡ್ತದೆ ಆಮೇಲೆ ಇನ್ನೊಂದು ಬಾರಿ ಮುಖ್ಯವಾಗಿ ಹೇಳ್ತಾ ಇದ್ರು ಅಲ್ಲಿ ಏನು ಅಂತ ಅಂದ್ರೆ ಈಗ ವರ್ಷಪೂರ್ತಿ ನಾವು ಈ ಗೊಬ್ಬರ ಬಳಸ್ತೀವಿ ಈ ಕೀಟನಾಶಕ ಬಳಸ್ತೀವಿ ರೋಗನಾಶಕ ಬಳಸ್ತೀವಿ ಅದೆಲ್ಲ ಎಲ್ಲಿಗೆ ಹೋಯ್ತದ ಕೊನೆಗೆ ನಾವು ಹೊಡೆಯೋದು ಗಿಡಕ್ಕೆ ಎಲ್ಲಿಗೆ ಹೋಯ್ತದೆ ಭೂಮಿ ಒಳಗೆ ಸೇರ್ಕೊಂಡಿರ್ತದೆ ಭೂಮಿ ಒಳಗಡೆ ಸೇರ್ಕೊಂಡಿರೋದು ಅದು ಈ ಮಾಗಿ ಉಳುಮೆ ಮಾಡಿದಾಗ ಅದು ಹೊರಗೆ ಬರ್ತದೆ ಅದು ಹೊರಗೆ ಬಂದು ಅದು ಕೂಡ ಸೂರ್ಯನ ಕಿರಣಕ್ಕೆ ನಾಶ ಆಗೋಗ್ಬಿಡ್ತದ ಒಂದ್ ವೇಳೆ ನಾಶ ಆಗ್ಲಿಲ್ಲ ಅಂತ ಅಂದ್ರೆ ಉಳ್ಕೊಂಡಿದ್ರೆ ಉಳ್ಕೊಂಡಿದ್ದು ಮತ್ತೆ ನಮ್ ಫಸಲ್ ಬರ್ತದಲ್ಲ ಮುಂದಿನ ಬೆಳೆ ಫಸಲಿನ ಮುಖಾಂತರ ಬಂದ್ಬಿಡ್ತದೆ ಅದು ಮುಂದಿನ ದಿವಸ ತಿಂದರ್ಗೆ ಉಂಡರ್ಗೆ ಬಾರಿ ಕಷ್ಟ ಮಾಡ್ತದೆ ನೀನ್ ಹೇಳ್ತಿರೋದು ಉಳುಮೆ ಮಾಡ್ಬಿಟ್ಟು ಹಂಗೆ ಬಿಡೋದು ಹಂಗೆ ಬಿಟ್ಬಿಡೋದು ಬಿಟ್ಬಿಡೋದು ಉಳುಮೆ ಒಂದ್ ಉಳುಮೆ ಮಾಡೋದು ಬಿಡೋದು ಅಷ್ಟೇ ಈ ತರ ಆಮೇಲೆ ಸುಮಾರು ಇವೆಲ್ಲ ಹುಟ್ಟವಲ್ಲಪ್ಪ ಕಳೆಗಳು ಕಳೆಗಳು ಅವು ಇವೆಲ್ಲ ಹುಟ್ಟವಲ್ಲ ಅದ್ರ ಬೀಜಗಳು ಕೂಡ ಇದಾಯ್ತವೆ ಫಸಲ ಆಗಿ ನಾಶ ಆಯ್ತದೆ ಈಗ ಅಪ್ಪಿ ತಪ್ಪಿ ಹುಟ್ಟಿರ್ತಾವಲ್ಲ ಅವು ಎಲ್ಲವ ಬಿಸಿಲಿಗೆ ಸತ್ತೋಯ್ತದೆ ಬಿಸಿಲಿಗೆಲ್ಲ ಸತ್ತೋಗ್ಬಿಡ್ತದೆ ಅದಕ್ಕೋಸ್ಕರ ಈಗ ಮಾಗಿ ಉಳುಮೆ ಮಾಡ್ಬೇಕು ಅಂತ ಅನ್ಕೊಂಡು ನಾನು ಪೂರ್ತಿ ತಯಾರಿ ಮಾಡ್ಕೊಂಡಿದ್ದೀನಿ ಈಗ ನೀವು ಕೂಡ ಮಾಡ್ಬೇಕು ಶಂಕರಣ್ಣ ಆಮೇಲೆ ನೀನು ಹೇಳಿದಕ್ಕೆ ಒಂದ್ ಮಾತಂಗೆಯ ಈಗ ಮಾಗಿ ಉಳುಮೆ ಮಾಡಿದ್ರೆ ಇನ್ನೊಂದೇನು ಉಪಯೋಗ ಆಯ್ತದೆ ಅಂತ ನಾನ್ ಅನ್ಕಂದೆ ಅಂತಂದ್ರೆ ಈಗ ನೀನ್ ಹೇಳ್ದೆ ಒಂದು ಒಂದು 3-4 ದಿನ ಅಥವಾ ಒಂದ್ ವಾರ ಗ್ಯಾಪ್ ಆಯ್ತದೆ ಅಂತ ಅನ್ಕ ಈಗ ಒಂದ್ಸಲ ಉತ್ ಬಿಡ್ತೀವಲ್ಲ ನಮ್ ಮಣ್ಣು ಒಂಥರ ಹದವಾಗಿರ್ತದೆ ಬಿದ್ದ ನೀರೆಲ್ಲ ಭೂಮಿ ಹೇಳ್ಕತ್ತದಲ್ಲ ಅದೇ ಎರಡನೇ ಮಳೆ ಬಂದಾಗ ನೀರು ಹರಿಯಕ್ಲ ಎಲ್ಲ ಇಂಗ್ತದ ಅವಾಗ ಶಂಕರಣ್ಣನ್ ತಲೆ ಐತೆ ಏ ಶಂಕರಣ್ಣ ನನಗಿಂತಲೂ ಬಾರಿ ಬುದ್ಧ ಅಂತ ಅಲ್ಲ ನೀನು ತಲೆಗೊಂದು ಬೆಳಗಾಗೈತೆ ಅನ್ಬಿಟ್ಟಲ್ಲ ಹೇಳಕ್ಲ ಯಾಕೆಂತಂದ್ರೆ ಈ ನಾವೆಲ್ಲ ಹೇಳ್ಕೊಬಿಡ್ತೀವಿ ಹೇಳದ್ರೆ ಒಳಗನ್ನೇ ಇಟ್ಕೊಂಡು ನಮ್ಗೆ ನಿಮ್ಮಂತವ್ರ ಸಹವಾಸ ಆಮೇಲೆ ನಿಮ್ಮಂತವ್ರ ಜೊತೆ ನಮ್ದು ಒಡನಾಟ ಇದ್ದಾಗ ನಾವು ಸಹಜವಾಗಿ ಬುದ್ಧಿ ಬೆಳೆದೇ ಬೆಳೀತದೆ ಕೈ ಕಸಬು ಮುಂದುವರೆದೆ ಮುಂದುವರಿತದೆ ಏನಿಲ್ಲ ಅಣೆಯ ಇಷ್ಟ ಹೇಳಿದ ತಕ್ಷಣನೇ ನೋಡು ಎಷ್ಟ್ ಚೆನ್ನಾಗಿ ತಿಳ್ಕೊಬಿಟ್ಟು ಪಟ್ಟಂತ ಇನ್ನೊಂದ್ ಹೇಳ್ದೆ ನಾನ್ ದಡ್ಡಿ ನೋಡು ನಂಗೆ ಗೊತ್ತಾಗುತ್ತೆ ಹೇಳಕ್ಕೆ ನೀನ್ ದಡ್ಡಿ ಅಲ್ಲ ನಮ್ಮನ್ ದಡ್ರು ಮಾಡ್ತೀಯ ಈಗ ಆಮೇಲೆ ನಾನ್ ಹೇಳದೋಣಯ್ಯ ಈಗ ನೀನ್ ಹೆಂಗಿದ್ರು ಹತರ ಪತರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ಯಾ ಇನ್ನೇನಾರು ಸ್ವಲ್ಪ ಅವು ಏನಾದ್ರು ಸ್ವಲ್ಪ ಲೂಸ್ ಪಾಸ್ ಆಗಿದ್ರೆ ನೀನೇ ಟೈಟ್ ಮಾಡ್ಕತ್ತೀಯ ಅಥವಾ ಆಚಾರ ಹತ್ರ ತಗೊಂಡೋಯ್ತೇ ನೋಡು ನಾನು ನೋಡಪ್ಪ ಎಲ್ಲಾ ಹತರನು ಇಟ್ಕೊಂಡಿದೀನಿ ಅವ್ ಏನಾದ್ರು ನಾನೇ ಅಲ್ವಾ ಯಾಕೆಂತಂದ್ರೆ ಜಾಸ್ತಿ ಬೇರೆ ಮೇಲೆ ಡಿಪೆಂಡ್ ಹಾಕೋಬಾರ್ದು ಶಂಕರಣ್ಣ ಇವತ್ತಿನ ಕಾಲದಲ್ಲಿ ಯಾಕೆಂತಂದ್ರೆ

ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಶ್ರೋತೃಗಳೇ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಅವಲೋಕನ. 6:51 ಅಂತ್ಯಾಕ್ಷರಿ ಕಾರ್ಯಕ್ರಮ. 7:45 ಚಿತ್ರಗೀತೆಗಳು. 9:00 ಯುವವಾಣಿ, ಇದರಲ್ಲಿ ಪಾರಿಜಾತ. ಪ್ರಸ್ತುತಿ ಸುಜಾತಾ ಎಫ್ ತಲವಾರ್. ನಂತರ ಉದ್ಯೋಗ ಮಾಹಿತಿ ಸ್ವರ್ಣದಾಸ್ ಹೆಚ್ವಿ ಅವರಿಂದ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಗಂಗೂಬಾಯಿ ಹಾನಗಲ್ ಅವರ ಗಾಯನವನ್ನು ಆಲಿಸಬಹುದು. 10:00 ಭಾವನಾ ಅಂತರಾಳದ ಹೂಮನ, ಪ್ರಸ್ತುತಿ ಡಿ ಸುಜಲಾದೇವಿ. 10:30 ಹಿಂದಿ ಚಿತ್ರಗೀತೆಗಳು